ಹಸಿರು ಹುಟ್ಟಾದೋ ಆ ಹಸಿರಿನೊಳಗೆ ಉಸಿರು ಯಾಕ ನಿಂತ ಬಿಟ್ಟಾದೋ ಓ ಸೃಷ್ಟಿಲಿಂಗ ಓ ಸೃಷ್ಟಿಲಿಂಗ ಹೆಸರಿನರ್ಥ ನಿನಗೆ ಹೊಳದಾರು ಹೆಸರಿನರ್ಥ ನಿನಗೆ ಹೊಳದಾರು ಹೆಸರಿನರ್ಥ ನಿನಗೆ ಹೊಳದಾರು ಗುಬ್ಬಿಯೊಂದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗೆ ಜೀವ ಎಷ್ಟು ಎಲ್ಲಿಗೆ ಹೋಗ್ಯಾದೋ ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಜೀವ ಜಲವನ್ನ ತಾಯಿ ಗಂಗಮ್ಮನ್ನ ಸದ್ಬಳಕೆ ಮಾಡೋ ಮೂಡ ಸದ್ಬಳಕೆ ಮಾಡೋ ಮನುಜ ನೀರನ್ನ ಬಳಕೆ ಮಾಡೋ ರೈತಣ್ಣ ಆಕಾಶದಿಂದ ಭೂತಾಯಿ ಮಡಿಲಿಗೆ ಹನಿ ಹನಿ ದೊರೆತ ನೀರ ಕಣ ಜೀವ ಜಲವಾದ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ನೀರೇನೋ ನಿನದೆ ನೀರೇನೋ ನಿಮ್ಮಪ್ಪನದೆ ನಿಮ್ಮಪ್ಪ ನಮ್ಮಪ್ಪ ಎಲ್ಲರದು ಈ ಭೂಲೋಕದ ಜೀವಿಗಳ ಎಲ್ಲರ ಹಕ್ಕು ಈ ಭೂಲೋಕದ ಜೀವಿಗಳ ಎಲ್ಲರ ಹಕ್ಕು ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಜಗದ ಜೀವಕ್ಕೆ ಜಲವೊಂದೇ ಒಂದು ನಮದೇನು ನಮ್ಮೊಳಗೆ ತಾರತಮ್ಯ ಈ ನೆತೆಯ ನೇಕೆ ನೀರಿಗೆ ನೀವು ಏರಿರುವೀರಯ್ಯ ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಬದುಕಿಗೆ ಅಣ್ಣ ತರತಮ ವಿರದಿರೆ ಬದುಕೆಷ್ಟು ಚೆನ್ನ ಅಧಿಕ ನೀರನ್ನೋ ಬಳಸುತ್ತ ನೀರಾಸುರನಾಗದಿರು ನೀನು ದುಂದು ತರವಲ್ಲ ದುಂದು ವೆಚ್ಚ ತರವಲ್ಲ ನೀರಾಟವಾಡದಿರು ಮೋಜಿಗೆ ಹನಿಹಾನಿ ಜಲವೂ ಜೀವ ಉಳಿಸುವುದು ಹನಿಹಾನಿ ಜಲವೂ ಜೀವ ಜಲವನ್ನು ತಾಯಿ ಗಂಗಮ್ಮನ್ನ ಸದ್ಬಳಕೆ ಮಾಡೋ ಮನುಜಾ